ಇಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಉತ್ತಮ ದೇಹದ ಆರೋಗ್ಯ ಈ ಕುರಿತು ಶಿವಮೊಗ್ಗ ಸಮೀಪ ನಿದಿಗೆಯ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾ ಸಿಎ ಹಿರೇಮಠ್ ಅವರೊಡನೆ ಸಂದರ್ಶನ ಕೇಳೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ತಾವು ಶಿವಮೊಗ್ಗ ಸಮೀಪ ನಿದಿಗೆಯ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಹೌದು ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಈ ಆಹಾರ ಕ್ರಮದಿಂದಾಗಿ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ದೇಹದಲ್ಲಿ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಉದಾಹರಣೆಗೆ BP ಇರಬಹುದು, ಶುಗರ್, ಹೌದು, ಮತ್ತೆ ಈ ಬೊಜ್ಜು, ದೇಹದ ತೂಕ ಹೆಚ್ಚಾಗುವಂಥದ್ದು, ಇವುಗಳಿಗೆಲ್ಲ ಮುಖ್ಯವಾದಂತಹ ಕಾರಣ ಆಹಾರ ಅಂತ ಹೇಳಿ. ಈ ಆಹಾರ ಮತ್ತೆ ನಮ್ಮ ದೇಹದ ಆರೋಗ್ಯ ಏನು, ಇದು ಒಂದಕ್ಕೊಂದಕ್ಕೆ ಸಂಬಂಧ? ಇದಿಷ್ಟೇ ಆಹಾರ ಕ್ರಮದಿಂದಲೇ ರೋಗ ಬರುತ್ತಾ ಹೇಗೆ? ಬಹುತರ ಮನುಷ್ಯನ ಆರೋಗ್ಯ ಕೆಡೋದಕ್ಕೆ ಕಾರಣ ಆಹಾರವಾಗಿರ್ತವೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಶಿಕ್ಷಣ ಅಥವಾ ಕಲಿಯುವಿಕೆ ಇಲ್ಲದೇನೆ ತಿಳ್ಕೊಳ್ತಕ್ಕಂಥದ್ದು ಒಂದು ವಿಷಯ ಅಂತ ಹೇಳಿದ್ರೆ ಆಹಾರ ಯಾರು ಕಲಿಸಬೇಕಾಗಿಲ್ಲ ಅದನ್ನ. ನಮಗೇನು ಹುಟ್ಟಿದ ಮಗುವಿನಿಂದ ಹಿಡಿದು ತಾನೇನೆ ತಾಯಿಯ ದೇಹಲನ್ನ ಬಯಸ್ತದೆ. ದೊಡ್ಡ ಮನುಷ್ಯರಾದ್ಮೇಲೆ ಸಹಿತ ದೊಡ್ಡವರಾದ್ಮೇಲೆ ಏನಾಗುತ್ತೆ ಅಂದ್ರೆ ನಮ್ಗೆ ಆಹಾರ ಇಲ್ಲದೆ ಇದ್ರೆ ಏನಾಗುತ್ತೆ ನಮ್ಗೆ ಗೊತ್ತಿರುತ್ತೆ. ಉಪವಾಸ ಇದ್ರೆ ಏನಂತ ಗೊತ್ತಾಗುತ್ತೆ. ಅಂದ್ರೆ ನಾವು ಅದನ್ನ ನೈಸರ್ಗಿಕ ಕಲ್ತ್ಬಿಟ್ಟಿದೀವಿ ಆಹಾರ ಸೇವನೆಯನ್ನು. ನೈಸರ್ಗಿಕ ಕಲಿತ ಕಲಿತ ಏನ್ ಮಾಡಿದೀವಿ ಅಂದ್ರೆ ಆಹಾರವನ್ನು ಎಷ್ಟು ತಿನ್ಬೇಕು, ಹೇಗೆ ತಿನ್ಬೇಕು, ಅದರದ ಆದ್ಯತೆಗಿಂತ ಹೆಚ್ಚಾಗಿ ನಮ್ಮ ರುಚಿ ಮತ್ತು ನಮ್ಮ ತಾತ್ಕಾಲಿಕ ಅನುಕೂಲಗಳೇ ನಮ್ಮ ಆದ್ಯತೆ ಆಗ್ಬಿಡ್ತದೆ. ಹಾಗಾಗಿ ಆಹಾರದಿಂದಲೂ ರೋಗ ಬರುತ್ತೆ ಅಂತ ಹೇಳ್ತೀವಿ. ಸ್ಥೂಲವಾಗಿ ಆಯುರ್ವೇದದಲ್ಲಿ 4 ಪ್ರಕಾರದಲ್ಲಿ ವಿಂಗಡಣೆ ಮಾಡಬಹುದು. ಒಂದು ಆಹಾರಜನ್ಯ ಅಂತ ಹೇಳಿ, ಅಂದ್ರೆ ಆಹಾರ ಸೇವನೆಯಿಂದ ಬರತಕ್ಕಂಥ ರೋಗಗಳು ಅಥವಾ ಕಾಯಿಲೆಗಳಂತ ಹೇಳ್ಬಹುದು. ಇನ್ನು ಮನೋಜನ್ಯ ಅಂತ ಹೇಳ್ತೀವಿ. ಮನೋಜನ್ಯ ಅಂದ್ರೆ ಮಾನಸಿಕವಾಗಿ ಬೆಥೆಗೀಡಾದ ಮನುಷ್ಯನಿಗೆ ಬರತಕ್ಕಂಥ ಕಾಯಿಲೆಗಳು ಮನೋಜನ್ಯ ಆಗುತ್ತೆ. ಇನ್ನು ಅಭಿಘಾತಜ ಅಂತ ಹೇಳ್ತೀವಿ. ಉದಾಹರಣೆಗೆ ಆಕ್ಸಿಡೆಂಟ್ಸ್ ಅಂತವೆಲ್ಲ ಬಿದ್ದಿರ್ತೀವಿ, ಕಾಲ್ಜಾರಿ ಬೀಳೋದು, ಇವೆಲ್ಲ ಅಭಿಘಾತ ಅಂತ ಪರಿಗಣನೆ ಮಾಡಬಹುದು. ಹಾಗೆ ಅದೃಷ್ಟ ಅಂತ ಹೇಳ್ತೀವಿ. ಅದು ಹೇಳಕ್ಕಾಗಲ್ಲ, ಕಾರಣ ಇರೋದಿಲ್ಲ ಏನಂತೇಳಿ. ಅದಕ್ಕೆ ಪೂರ್ವಜನಕದ ಪಾಪದಿಂದ ಬಂದಿರತಕ್ಕಂಥದ್ದನ್ನು ಒಂದು ಅಭಿಪ್ರಾಯನೂ ಆಯುರ್ವೇದದಲ್ಲಿ ಹೇಳ್ತಾರೆ. ಈಗ ನಾವು ಮೊದಲು ತಾವು ಹೇಳಿದ ಹಾಗೆ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ಇವತ್ತು ಚರ್ಚೆ ಮಾಡೋಣ. ಹೌದು, ಯಾಕೆ ಅಂತ ಹೇಳಂದ್ರೆ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಹಿತಮುಖ್ ಮಿತಭುಕ್ ಅಂತ ಹೇಳಿ. ಹಿತಮುಖ್, ನಾವು ಊಟ ಮಾಡುವಂತದ್ದು ಹಿತವಾಗಿರಬೇಕು ಮತ್ತು ಮಿತವಾಗಿರಬೇಕು. ಹೌದು ಹೌದು. ಆದ್ರೆ ಹಿಂದೆ ತಾವು ಪ್ರಸ್ತಾಪ ಮಾಡ್ದಂಗೆ ನಾವೆಲ್ಲ ಸಣ್ಣವರು ಇರಬೇಕಾದ್ರೆ ಹಿರಿಯರೆಲ್ಲರೂ ಒಟ್ಟಿಗೆ ಸೇರಿ ಕೂತ್ಕೊಂಡು ಊಟ ಮಾಡುವಂತ ಒಂದು ಅಭ್ಯಾಸ ಇತ್ತು. ಆದ್ರೆ ಈಗ ಅಭ್ಯಾಸ ಕ್ರಮ ಹೊರಟು ಹೋಗಿದೆ. ಆಮೇಲೆ ನಾವು ಎಷ್ಟೆಷ್ಟೊತ್ತಿಗೋ ಆಹಾರ ಸೇವನೆ ಮಾಡ್ತೀವಿ, ಮತ್ತದ ಏನ್ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು ಅನ್ನೋದು ಸಹ ಒಂದು ಮಿತಿ ಇಲ್ಲದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಈಗ ನೋಡಿ, ಸಾಮಾನ್ಯವಾಗಿ ಮನುಷ್ಯರಿಗೆ ಒಂದು ನಿಯಮ ಅಥವಾ ಬದ್ಧತೆ ಇಲ್ಲ ಆಹಾರ ಸೇವನೆ ವಿಧಾನದಲ್ಲಿ. ಯಾವಾಗ ಎಚ್ಚರ ಆಗುತ್ತೆ, ಯಾವಾಗ ಬೇಕನ್ಸುತ್ತೆ, ಎಷ್ಟೊತ್ತಿಗೆ ಏನೂ ಗಮನ ಇಲ್ಲದಂಗೆ ತಿಂತೇನೆ. ಆದ್ರೆ 4 ಕಾಲಿನ ಪ್ರಾಣಿ ಅಂತೇನಿದೆ, ಅದಕ್ಕೆ ನಿಸರ್ಗ ಸಹಜವಾದ ಧರ್ಮ ಇದೆ. ಹೊಟ್ಟೆ ತುಂಬಿದ್ರೆ ಊಟ ಮಾಡಲ್ಲ, ಅದು ತನ್ನ ಬೇಕಾದನ್ ಬೇಕಾದಾಗ ಅಷ್ಟೇ ತಿನ್ನುತ್ತೆ. ಈಗ ಮನುಷ್ಯನ ಏನು ವಿಶೇಷ ಅಂತ ನೋಡ್ರಿ, ಮಹಿಳೆಯರಾದ್ರೆ ಅಡುಗೆ ಮನೆ ಏನ್ ಮಾಡ್ತಾರೆ, ರುಚಿ ಆಗಿದೆ ನೋಡ್ತಾರೆ, ಉಪ್ಪು ಹೆಚ್ಚಾಗಿದೆ ಹುಳಿ ಹೆಚ್ಚು ತಿಂತಾರೆ, ದೇವ್ರಿಗೆ ಎಡಿ ಮಾಡಿದೀವಿ ಅಂತೇಳಿ ತಿಂತಾರೆ, ಮಕ್ಕಳು ತುಪ್ಪ ಎಲ್ಲ ಹಾಕಿ ಕಲಸಿರ್ತೀವಿ ಚೆಲ್ ಬರೋದಲ್ಲ ಅಂತ ತಿಂತಾರೆ. ಆಮೇಲೆ ಊಟ ಮಾಡಿ ಬಂದಿರ್ತೇವೆ, ಯಾರೋ ಒತ್ತಾಯ ಮಾಡ್ತಾರೆ, ದಾಕ್ಷಿಣ್ಯ ಬಿದ್ದು ಊಟ ಮಾಡ್ತೀವಿ. ಅವಾಗೇನಾಗುತ್ತೆ, ನಮ್ಗೆ ಅನವಶ್ಯಕವಾಗಿ ಹೊಟ್ಟೆನ ನಾವು ತುಂಬಿಸೋ ಪರಿಸ್ಥಿತಿ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಊಟ ಅವಶ್ಯಕತೆ ಇದೆ. ಯಾವಾಗ ಅಂತ ಹೇಳಿದ್ರೆ ಅದು ಹಸಿವಾದಾಗ ಮಾತ್ರ. ನಾವೇನ್ ಮಾಡ್ತೀವಿ, ಹಸಿವಿನ ಪ್ರಶ್ನೆ ನೋಡೋದೇ ಇಲ್ಲ. ಮಧ್ಯಾಹ್ನ 2 ಗಂಟೆ ಆಯ್ತು, ಲಂಚ್ ಅವರ್ ಅಂತ ಫಿಕ್ಸ್ ಮಾಡಿರ್ತೇವೆ. ಸೊ 2 ಗಂಟೆ ಹೋಗಿ ಏನ್ ಮಾಡ್ತೀವಿ, ಊಟ ಮಾಡ್ತೇವೆ. ಇದರಿಂದ ಏನಾಗುತ್ತೆ, ಆ ಮೊದಲೇ ಸೇವಿಸ್ತಕ್ಕಂಥ ಆಹಾರ ಜೀರ್ಣ ಆಗಿರೋದಿಲ್ಲ. ಅದ್ರ ಮೇಲೆ ಮತ್ತೆ ನಾವು ಹೆಚ್ಚಿನ ಆಹಾರ ಹಾಕ್ಬಿಟ್ರೆ ಅದು ಅಜೀರ್ಣವಾಗಿ ಮಲಬದ್ಧತೆ ಆಗ್ಬೋದು, ಆಮ್ಲಪಿತ್ತ ಆಗ್ಬೋದು, ಒಟ್ಟಾರೆ ನಮಗೆ ದೇಹಕ್ಕೆ ತೊಂದರೆ ಕೊಡ್ತಕ್ಕಂಥ ಅಂಶಗಳು ಜಾಸ್ತಿ ಇರ್ತದೆ. ಹಾಗಾಗಿ ಈ ಆಹಾರವನ್ನ ನಾವು ಆರೋಗ್ಯಕ್ಕೂ ಬಳಸಬಹುದು, ಅನಾರೋಗ್ಯಕ್ಕೂ ಬಳಸಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅಷ್ಟಾಂಗದಲ್ಲಿ ಬರೀತಾರೆ ಏನಂತೇಳಿ, ಆಹಾರ ಮೂಲಂ ಉಪಹು ರೋಗಶ್ಚ ಆಹಾರ ಸಂಭವ ಅಂತೇಳಿ. ಅಂದ್ರೆ ಆಹಾರದಿಂದಲೇ ದೇಹ ಪೋಷಣೆ ಆಗ್ತದೆ, ಅದೇ ಆಹಾರದಿಂದಲೇ ರೋಗ ಮೂಲಕ್ಕೂ ಅನಾರೋಗ್ಯಕ್ಕೂ ಕಾರಣ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಅವರು. ಸೊ ಅದನ್ನೇ ನಾವು ಕನ್ನಡದಲ್ಲಿ ಹೇಳ್ತೀವಿ, ಊಟ ಬಲ್ಲವನಿಗೆ ರೋಗವಿಲ್ಲ. ವೆರಿ ಸಿಂಪಲ್, ಸರಳವಾಗಿದ್ದು ಊಟ ಬಲ್ಲ ರೋಗವಿಲ್ಲ, ಮಾತು ಬಲ್ಲ ಜಗಳವಿಲ್ಲ ಅಂತೇಳಿ. ಊಟ ಬಲ್ಲ ಅಂದ್ರೆ ಏನು, ಏನ್ ಸರ್ ನಾವು ಇಷ್ಟು ವರ್ಷ ಆಯ್ತು ಹುಟ್ಟಿ ನಾವು ಬದುಕಿ ನಮ್ಗೆ ಊಟ ಮಾಡೋ ಗೊತ್ತಿಲ್ವಾ ಅಂತ ನಮ್ಮ ತಲೆಯಲ್ಲಿ ಬರ್ತದೆ. ಆದ್ರೆ ಬಹುಮುಖ್ಯವಾಗಿ ಅಂದ್ರೆ ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು ಗೊತ್ತಿಲ್ಲ. ಹೌದು, ನೀವೆಲ್ಲ ನೋಡಿರ್ತೀರಿ ಏನಂತ ಹೇಳಿ, ಆಹಾರ ಸೇವನೆ ಮಾಡ್ತೀವಿ. ಸೇವನೆ ಮಾಡುವಾಗ ಏನ್ ಮಾಡ್ತೀವಿ, ಎಷ್ಟೋ ಜನರು ಪಕ್ಕದಲ್ಲಿ ಒಂದು ಚೆಂಬಲ್ಲಿ ನೀರ್ ಇಟ್ಕೊಂಡಿರ್ತಾರೆ. ಊಟ ಮಾಡುವಾಗ ಅದಕ್ಕೆ ಸರಿಯಾಗಿ ತುತ್ತ ನಿಲ್ಸಕ್ ನೋಡೋಗ್ತಾರೆ, ಅದು ಒಳಗಡೆ ಸರಿ ಹೋಗೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ನೀರ್ ಕುಡಿತೀವಿ. ನೀರ್ ಎದ್ ಕುಡಿತೀವಿ ಅಂದ್ರೆ ಗಂಟಲು ಸಿಕ್ಕಳ್ತದೆ, ಅದು ಎಳೆದಲ್ಲಿ ಸರಿಯಾಗಿ ಅಂತೇಳಿ ಆ ಅವಸರಕ್ಕೆ ಏನ್ ಮಾಡ್ತೀವಿ, ನೀರ್ ಕುಡಿತಾ ಹೋಗ್ತೀವಿ. ಈಗ ತಮಗೊಂದು ಸಾಮಾನ್ಯ ಉದಾಹರಣೆ ಕೊಡಬಹುದು ಅಡಿಗೆ ಮನೆಯಲ್ಲಿ. ಈ ಮಹಿಳೆಯರಾಗ್ಲಿ ಹೆಚ್ಚು ಕಡಿಮೆ ಕೆಲವು ಪುರುಷರು ಏನ್ ಮಾಡ್ತಾರಂದ್ರೆ ಚಟ್ನಿ ಮಿಕ್ಸರ್ ಹಾಕ್ತೀವಿ. ಚಟ್ನಿ ಮಿಕ್ಸರ್ ಹಾಕುವಾಗ ಎಷ್ಟು ನೀರ್ ಹಾಕ್ತೀವಿ? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಚಟ್ನಿ ಸಣ್ಣಾಗಲ್ಲ ಅಂತ ಜಾಸ್ತಿ ನೀರ್ ಹಾಕಲ್ಲ, ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಕಷ್ಟ ಹಾಕ್ತೀವಿ. ಅವಾಗ ಏನಾಗುತ್ತೆ, ಒಂದು ಹದ ಬರುತ್ತೆ, ರುಚಿ ಬರುತ್ತೆ. ಅದೇ ರೀತಿ ಏನಾಗುತ್ತೆ ಅಂದ್ರೆ ಶರೀರಕ್ಕೆ ನಾವು ಆಹಾರವನ್ನು ಸೇವನೆ ಮಾಡುವಾಗ ಹೊಟ್ಟೆಗೆ ಆಹಾರದ ಜೊತೆಗೆ ನೀರ್ ಹಾಕ್ಬೇಕು. ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು. ನನಗೆ ಯಾವಾಗ ನಾವು ಆಹಾರವನ್ನು ಸರಿಯಾಗಿ ಅಗಿಯೋದಿಲ್ವಾ, ಜಿಗಿದಿಲ್ವಾ, ಅವಾಗ ಏನಾಗುತ್ತೆ, ಆಹಾರ ಜಿಗಿಲ್ಲ ಅಂತ ಹೇಳಿದ್ರೆ ಅದು ಹೊಟ್ಟೆ ಹೋಗುವಾಗ ಅದಕ್ಕೆ ತೊಂದರೆ ಆಗುತ್ತೆ. ಅವಾಗ ನೀರ್ ಕುಡಿಬೇಕಾಗುತ್ತೆ, ನೀರ್ ಕುಡಿದು ಒಳತಳ್ಬೇಕಾಗತ್ತೆ. ಅದ್ರ ಆಹಾರವನ್ನು ಸರಿಯಾಗಿ ಜಿಗಿದ್ಬಿಟ್ರೆ ನೀವು ಆ ಲಾಲಾರಸ್ ಅಂತ ಏನಿರುತ್ತೆ ಬಾಯಿ, ಆ ಉಗುಳ್ ಅಂತ ಏನ್ ಹೇಳ್ತೀವಿ, ಅದು ಸರಿಯಾಗಿ ಮಿಕ್ಸ್ ಅಪ್ ಆಗುತ್ತೆ, ಮಿಶ್ರಣ ಸರಿಯಾಗಿ ಆಯ್ತು ಅಂತ ಹೇಳಿದ್ರೆ ಅವಾಗ ಅದು ನೈಸರ್ಗಿಕವಾಗಿನೇ ಅದು ಹೊಟ್ಟೆ ಒಳಗೆ ಹೋಗುತ್ತೆ. ಅವಾಗ ನೀರ್ ಕೂಡ ತಳತಕ್ಕಂತ ಪರಿಸ್ಥಿತಿ ಬರೋದಿಲ್ಲ. ಬಹಳ ಸರಿಯಾಗಿ ಹೇಳಿದ್ರೆ ನೋಡಿ, ಇವತ್ತಿನ ಈ ಅವಸರದ ದಿವಸದಲ್ಲಿ ಒಂದಿಷ್ಟು ಬಾಯಿಗೆ ಹಾಕೊಂಡು ತಿಂದು ಅದನ್ನ ಹೊಟ್ಟೆಗೆ ಇಳಿಸ್ಬಿಡೋದೇ ನೋಡಿ, ಅದನ್ನ ಸರಿಯಾಗಿ ಅಗದು ಅದನ್ನ ಒಂದು ರೀತಿ ಸವಿಯೋದು ಅಂತ ಸವಿಯೋದು. ಯಾಕಂದ್ರೆ ಊಟ ಮಾಡೋ ಏನಾಗುತ್ತೆ ಅಂದ್ರೆ ಅದನ್ನ ರುಚಿಯನ್ನು ಅನುಭವಿಸ್ಬೇಕು. ಸುಮ್ನೆ ಹೊಟ್ಟೆ ತುಂಬಿಸೋದಲ್ಲ ಕಟ್ಟಾಚಾರಕ್ಕೆ, ನಮ್ಮ ತಾಯಿ ಮಾತಂತ ಹೇಳಿ ಊಟ ಮಾಡೋದಲ್ಲ, ಆದ್ರೆ ಅದ್ರ ರುಚಿ ಅನುಭವಿಸ್ಬೇಕು. ಏನಾಗಿದೆ, ಅದನ್ನ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಪ್ರಜ್ಞೆ ಮಾಡ್ಬೇಕು. ನಾವೆಲ್ಲ ಟಿವಿ ನೋಡ್ತಾ ಮಾತಾಡ್ತಾ ಪೇಪರ್ ಓದ್ತಾ ಗಡಿಬಿಡಲ್ ತಿಂತೀವಿ, ಅದ್ರಿಂದ ಏನಾಗುತ್ತೆ, ಸರಿ ಜಿಗಿಯಕಾಗೋದಿಲ್ಲ, ಜಿಗಿದಿಲ್ಲ ಅಂತ ಹೇಳಿದ್ರೆ ಅದು ಪುಡಿ ಆಗೋದಿಲ್ಲ. ಒಂದ್ ವಿಷಯನ ತಿಳ್ಕೋಬೇಕು, ಬಾಯಿ ಒಳಗಡೆ ಹಲ್ಲಿದಾವೆ, ಹೊಟ್ಟೆ ಒಳಗಡೆ ಹಲ್ಲಿಲ್ಲ. ಹೌದು, ಹೊಟ್ಟೆ ಕೆಲಸ ಏನಂದ್ರೆ ಬಾಯಿಯಿಂದ ಸರಿಯಾಗಿ ಬಂದಿರತಕ್ಕದನ್ನ ಅರಗಿಸಂತ ಕೆಲಸ ಮಾತ್ರ ಹೊಟ್ಟೆಗಿರುತ್ತೆ. ನಾವೇನ್ ಮಾಡ್ತೀವಿ, ಬಾಯಿ ಕೊಡ ಕೆಲಸ ಹೊಟ್ಟೆ ಕೊಟ್ಟಾಗ ಅಲ್ಲಿ ನೀವು ನೋಡ್ತೀರಿ, ಮಲಬದ್ಧತೆ ಬರಬಹುದು, ಅಜೀರ್ಣ ಆಗ್ಬೋದು, ಆಮ್ಲ ಪಿತ್ತ ಆಗ್ಬೋದು, ಒಂಥರ ಡಿಸ್ಕಂಫರ್ಟ್. ಅದನ್ನ ಹೆಂಗಂತ ಹೇಳಕ್ಕಾಗಲ್ಲ, ಒಂದ್ ದಿವಸ ಲ್ಯಾಟ್ರಿನ್ ಹೋಗಿಲ್ಲ ಅಂತ ಗೊತ್ತಾಗುತ್ತೆ ಅದ್ರದ್ದು ಏನಂತ ಹೇಳಿ ಕಷ್ಟ. ಸೊ ಆ ರೀತಿ ಏನಾಗುತ್ತೆ, ಆಹಾರವನ್ನು ಸರಿಯಾಗಿ ಜಿಗಿಲಿಲ್ಲದಾಗ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ. ಸರಿ, ಈಗ ಮತ್ತಿನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಆಹಾರವನ್ನ ಸೇವನೆ ಮಾಡಬೇಕಾದ್ರೆ ಮಿತವಾಗಿ ನೀರು ಕುಡಿಬೇಕು ಅಂತ ಹೇಳ್ತೀರ. ಈಗ ಕೆಲವೊಂದು ಆಹಾರ ಅಭ್ಯಾಸ ಅವರು ಕೆಲವರು ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಊಟಕ್ಕೆ ಮುಂಚೆ ನೀರು ಕುಡಿಬೇಕು ಅಂತಾರೆ, ಕೆಲವರು ಊಟದ ಮಧ್ಯ ನೀರು ಕುಡಿಬಾರ್ದು, ಊಟ ಆದ ನಂತರ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಇದಕ್ಕೆ ನೀರಿನ ಪ್ರಮಾಣ ಯಾವಾಗ ಎಷ್ಟು ಕುಡಿಬೇಕು? ಅದಕ್ಕೆ ಹೇಳ್ತಾರೆ ನಮ್ಮ ಆಯುರ್ವೇದ ಆಚಾರ್ಯ ಇರ್ತಕ್ಕಂಥ ವಾಗ್ಭಟರು ಅಷ್ಟಾಂಗ ಹೃದಯದ ಸೂತ್ರ ಸ್ಥಾನದಲ್ಲಿ ಒಂದು ದ್ರವದ್ರವ್ಯ ವಿಜ್ಞಾನಿ ಅಧ್ಯಯನ ಬರುತ್ತೆ. ಅಂದ್ರೆ ಆಹಾರ ದ್ರವ ಯಾವ ಪ್ರಮಾಣದ ಸೇವನೆ ಮಾಡೋಕೆ ಅನ್ನೋದನ್ನೇ ಒಂದು ವಿಶೇಷ ಅಧ್ಯಯನ ಮಾಡಿ ಹೇಳಿದ್ದಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಮಸ್ಥೂಲ ಕೃಶಾಭುಕ್ತ ಮಧ್ಯಾಂತ ಪ್ರಥಮಾಂಬುಪಾಹ, ಅಂದರೆ ಊಟದ ಮಧ್ಯದಲ್ಲಿ ನೀರು ಕುಡಿದ್ರೆ ಸಮದೇಹ ಆಗುತ್ತೆ, ಊಟದ ನಂತರದ ನೀರು ಕುಡಿದ್ರೆ ಆಮಾಶಯದಲ್ಲಿ ಕಫವೃದ್ಧಿಯಾಗಿ ಸ್ಥೂಲ ದೇಹ ಆಗುತ್ತೆ, ಊಟದ ಮೊದಲು ನೀರನ್ನು ಕುಡಿದರೆ ಸೌದೆ ಇಲ್ಲದ ಬೆಂಕಿಗೆ ನೀರು ಬಿದ್ದರೆ ಆರಿ ಹೋಗುವಂತೆ ಆಹಾರವಿಲ್ಲದೆ ಅಗ್ನಿಮಾನ್ಯ ಉಂಟಾಗಿ ಕೃಶ ದೇಹವಾಗುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು, ನಮ್ಗೆಲ್ಲ ಗೊತ್ತಿದೆ, ಯಾರೂ ಸುಮ್ಸುಮ್ ಮಲ್ಕೊಳ್ಳೋದಿಲ್ಲ, ಯಾರೂ ಸುಮ್ಸುಮ್ ಊಟ ಮಾಡೋದಿಲ್ಲ, ಯಾರೋ ಸುಮ್ಸುಮ್ ನೀರು ಕುಡಿಯೋದಿಲ್ಲ. ಯಾಕೆ? ನಾವು ಒತ್ತಾಯ ಕಟ್ಬಿದ್ದೇವೆ. ಈಗ ಹಲವಾರು ಪದ್ಧತಿಗಳು, ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಪ್ರಖರವಾಗಿರೋದ್ರಿಂದ ಅವುಗಳ ಲಭ್ಯತೆ ಜನರಿಗೆ ಸುಲಭ ಸಿಗ್ತಾ ಇರೋದ್ರಿಂದ, ಒಬ್ಬ ವೈದ್ಯ ಬರ್ತಾನೆ ಬೆಳಗ್ಗೆ ಒಂದ್ ಲೀಟರ್ ನೀರು ಕುಡ್ರಿ ಅಂತಾನೆ, ಇನ್ನೊಬ್ಬ ವೈದ್ಯ ಬರ್ತಾನೆ ಕುಡಿಬೇಡ್ರಿ ಅಂತಾನೆ, ಒಬ್ಬ ವೈದ್ಯ ಹೇಳ್ತಾನೆ ಬೆಳಗ್ಗೆ ಬಿಸಿನೀರು ಜೇನುತುಪ್ಪ ಕುಡ್ರಿ ಅಂತ ಹೇಳ್ತಾನೆ, ಇನ್ನೊಬ್ಬನ ಕುಡಿಬೇಡ ಅಂತ ಹೇಳ್ತಾನೆ. ಎಷ್ಟು ಸಂಕೀರ್ಣ ಆಗಿದೆ ಅಂತ ಹೇಳಿದ್ರೆ, ಈಗ ಜನಸಾಮಾನ್ಯರಿಗೆ ಇವೆಲ್ಲ ಮಾಹಿತಿ ಇರೋದಿಲ್ಲ, ವೈಜ್ಞಾನಿಕವಾಗಿ ಮತ್ತು ವೈದ್ಯಕೀಯವಾಗಿ ಅದರ ಹಿನ್ನೆಲೆ ಗೊತ್ತಿರೋದಿಲ್ಲ. ಪಾಪ ಇವತ್ತು ಅವ್ನು ನೀರು ಕುಡಿ ಅಂದ್ರೆ ಕುಡಿತಾರೆ, ನಾಳೆ ಬೇಡ ಅಂತ ಹೇಳಿ ಬಿಟ್ಬಿಡ್ತಾರೆ. ಹಿಂಗ ಸಂಕೀರ್ಣದಲ್ಲಿ ಗೊಂದಲದಲ್ಲಿರೋದ್ರಿಂದ ಒಂದೇ ಒಂದು ಸಿಂಪಲ್ ಸಿದ್ಧಾಂತ ಅಂತ ಹೇಳಿದ್ರೆ, ನಮ್ಮ ದೇಹ ಕೇಳುತ್ತೆ, ಸೆಕೆ ಆದ್ರೆ ಫ್ಯಾನ್ ಹಾಕೋತೀವಿ, ನಿದ್ದೆ ಬಂದ್ರೆ ಮಲ್ಕೋತೀವಿ, ಸೀನ್ ಬಂದ್ರೆ ಸೀನ್ತೀವಿ, ಹೊಟ್ಟೆ ಶುರು ಹೊಟ್ಟೆ ಏನಾರು ಆಹಾರ ಹಾಕೋತೀವಿ, ನಮ್ ದೇಹಕ್ಕೆ ಗೊತ್ತಿದೆ ನನ್ಗೇನ್ ಬೇಕು ಅಂತ ಹೇಳಿ. ಹಾಗೆ ನಾವೇನ್ ಮಾಡ್ಬೇಕಂದ್ರೆ, ನೀರನ್ನ ಮಧ್ಯ ಮಧ್ಯ ಕುಡಿಯುವ ಅಭ್ಯಾಸ ಇಟ್ಕೊಂಡಿದ್ರೆ, ಅಭ್ಯಾಸ ಮಾಡ್ಕೊಂಡಿದ್ರೆ ಅದನ್ನ ತಪ್ಪಿಸ್ಬೇಕಾಗುತ್ತೆ. ಅಭ್ಯಾಸ ಇಲ್ಲದೆ ಯಾಕೆ ಅಭ್ಯಾಸ ಬೀಳುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಮೊದ್ಲೇ, ಆ ತುತ್ತನ್ನು ಸರಿಯಾಗಿ ಜಿಗುತ್ತೆ ಅಂದ್ರೆ ಅಭ್ಯಾಸ ಬರೋದೇ ಇಲ್ಲದು. ನನಗೇನಾಗುತ್ತೆ, ಟೈಮ್ ಸರಿಯಾಗಿ ಶಾಲೆಗೆ ಹೋಗ್ಬೇಕು, ಮಕ್ಕಳು ಕಳಿಸ್ಬೇಕು, ಇಲ್ಲ ಬಸ್ಸಿಗೆ ಹೋಗ್ಬೇಕು ಅನ್ನೋ ಅವಸರದಲ್ಲಿ, ಡ್ಯೂಟಿ ಹೋಗ್ಬೇಕು ಅನ್ನೋ ಅವಸರದಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಅದನ್ನ ಅವಸರವಸ್ಥೆ ತಿನ್ನಕ್ ಶುರು ಮಾಡ್ತೇನೆ. ತಿನ್ನಕ್ ಶುರು ಮಾಡಿದಾಗ ನೀರಿನ ಬೇಡಿಕೆ ಬರುತ್ತೆ ಬಾಯಿಯಿಂದ, ಯಾವಾಗ ಲಾಲಾರಸ ಸರಿಯಾಗಿ ಮಿಶ್ರಣ ಆಗುತ್ತಿಲ್ಲ ಆಹಾರ ಜೊತೆಗೆ, ನೀರ್ ಕೇಳುತ್ತೆ. ಅದು ಒಂದ್ಸರಿ ಅಭ್ಯಾಸ ಆಯ್ತಂದ್ರೆ ಆ ದೇಹಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ನಾವು ನೀರನ್ನು ಪದೇ ಪದೇ ಕುಡಿದು ತೊಂದರೆ ಮಾಡ್ಕೋತೀವಿ. ಅದ್ರ ಬದಲು ತಾವು ಹೇಳ್ದಂಗೆನೆ ಆಹಾರವನ್ನು ಸರಿಯಾಗಿ ಸವಿತಾ ಅದನ್ನ ರುಚಿಯನ್ನು ಅನುಭವಿಸ್ತಾ ತಿಂದ್ರೆ, ಚೆನ್ನಾಗಿ ಜಿಗಿದ್ರೆ ಅವಾಗ ನೈಸರ್ಗಿಕ ಆಹಾರವನ್ನು ಜೀರ್ಣ ಆಗುತ್ತೆ, ನೀರು ಕುಡಿಯೋ ಪ್ರಸಂಗ ಬರೋದಿಲ್ಲ. ನೀರು ಕುಡಿಲೇಬೇಕಂತ ಹೇಳಿದ್ರೆ ಶರೀರ ಕೇಳದ ಮಾತು ಕುಡಿಬೇಕಂತ ನನ್ನ ಅಭಿಪ್ರಾಯ. ಅಂದ್ರೆ ಈಗ ಊಟಕ್ಕೂ ನೀರಿಗೂ ಏನ್ ಅರ್ಥಾತ್ ಸಂಬಂಧ ಇಲ್ಲ ಅಂದ್ರೆ, ಅದು ಪಚನವಾಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಆ ಸಂದರ್ಭದಲ್ಲಿ ನೀರು ಕುಡಿಲಿಕ್ಕೆ ಸಾಕು ಅಂತ ಹೇಳಿ. ಮತ್ತೆ ಈ ತಣ್ಣೀರು ಮತ್ತೆ ಬಿಸಿನೀರು, ಈ ತರದ್ದು ಒಂದು ವ್ಯಾಖ್ಯೆ ಇದೆ. ಈಗ ಕೆಲವರು ತಣ್ಣೀರು ಕುಡಿಬೇಡಿ, ಬಿಸಿನೀರು ಕುಡಿರಿ ಅಂತಾರೆ. ಇನ್ ಕೆಲವರು ಇಲ್ಲ, ಅದರಲ್ಲಿ ತಣ್ಣೀರಿನಲ್ಲಿ ಆಮ್ಲಜನಕ ಇರುತ್ತೆ, ಬಿಸಿನೀರಿನಲ್ಲಿ ಆಮ್ಲಜನಕ ಇರಲ್ಲ, ಹಾಗೆ ತಣ್ಣೀರು ಕುಡಿರಿ ಅಂತಾರೆ. ಇದು ಒಂದು ರೀತಿ ದ್ವಂದ್ವ. ಹೌದು, ಈ ದ್ವಂದ್ವ ತಮ್ಮೊಬ್ಬರಿಗೆ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿಬಿಟ್ಟಿದೆ ಈ ದ್ವಂದ್ವಗಳು. ನಾನು ಹೇಳಿದ್ನಲ್ಲ, ಈಗ ಒಂದು ನಿಸರ್ಗೋಪಚಾರ ಅಂತ ಹೇಳ್ತೀವಿ, ಅಲ್ಲಿ ನೀರನ್ನು ಹೆಚ್ಚು ಸೇವನೆ ಮಾಡಕ್ ಹೇಳ್ತಾರೆ. ಮತ್ತೆ ಕೆಲವೊಂದ್ಸಾರಿ ಮೂತ್ರಕೋಶಗಳ ಕಲ್ಲಾಗಿರ್ತದೆ, ಅವಾಗ ಏನ್ ಮಾಡ್ತಾರೆ ನೀರನ್ನು ಜಾಸ್ತಿ ಕುಡ್ರಿ ಅಂತಾರೆ. ಎಲ್ಲ ವಿಜ್ಞಾನಗಳಲ್ಲಿ ವಿಶೇಷವಾಗಿ ಆಯುರ್ವೇದ ಹೊರತುಪಡಿಸಿ ಏನ್ ಹೇಳ್ತಾರೆ ಅಂದ್ರೆ ನೀರು ಚೆನ್ನಾಗಿ ಕುಡ್ರಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ವಿಜ್ಞಾನವು ಆಯುರ್ವೇದ ಹೊರತುಪಡಿಸಿ ಕುಡಿದ ನೀರನ್ನ ಹೊರಗೆ ಹಾಕ್ರಿ ಅಂತ ಹೇಳೋದಿಲ್ಲ. ನಮ್ಗಾದ್ರೂ ಒತ್ತಾಯ ಪೂರ್ವ ಹೋಗ್ಬಿಟ್ರೆ ನಮ್ಮ ಆಯುರ್ವೇದಲ್ಲಿ ಹಂಗಿಲ್ಲ, ಎಷ್ಟು ಆಹಾರ ಸೇವನೆ ಮಾಡ್ತೀವಿ ಅಷ್ಟು ಹೊರಗೆ ಹಾಕ್ಬೇಕನ್ನೋ ಸಿದ್ಧಾಂತನೇ ಇದೆ, ಆಸ್ ಎ ರೂಲ್ ಅಂತ ಹೇಳೋದನ್ನ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಈ ವಿಶಿಷ್ಟ ಸಿದ್ಧಾಂತ ಬೇರೆ ವಿಜ್ಞಾನಗಳಿಲ್ಲ. ಹಾಗಾಗಿ ನೀರು ಒಳ್ಳೇದಿಲ್ಲ ಅಂತ ಹೇಳೋದಿಲ್ಲ, ಆದ್ರೆ ನಮ್ಗೆ ಅವಶ್ಯಕತೆ ಬೀಳುತ್ತೆ. ಅವಶ್ಯಕತೆ ಬಿದ್ದಾಗ ಮಾತ್ರ ನಾವು ಅದನ್ನು ಸೇವನೆ ಮಾಡೋಕೆ ಹೊರತಾಗಿ ಬೇರೆ ಸಂದರ್ಭಗಳಲ್ಲಿ ಅವಶ್ಯಕತೆ ಇಲ್ಲ. ಎರಡನೇದು ಬಿಸಿನೀರು ತಣ್ಣೀರಿನ ಪ್ರಶ್ನೆ ಇದೆ. ತಣ್ಣೀರು ಬಿಸಿನೀರಕ್ಕಿಂತ ಹೆಚ್ಚಾಗಿ ಕೆಲವೊಂದು ಭಾಗಗಳಲ್ಲಿ ಏನಾಗುತ್ತೆ, ಅತ್ಯಂತ ಶೀತ ಪ್ರದೇಶಗಳಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿನೀರು ಬೇಕಾಗತ್ತೆ ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಶರೀರ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಜನ ನೀರು ಕುಡಿಯೋದು, ಟೀ ಕಾಫಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗೇನು ಬಿಸಿನೀರಿಂದ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಶರೀರಕ್ಕೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಸಪ್ತಧಾತುಗಳು ಅಂತ ಹೇಳಿ. ಈ ಸಪ್ತಧಾತುಗಳ ಪೋಷಣ ಆಗ್ಬೇಕಂತ ಹೇಳಿದ್ರೆ, ಉದಾಹರಣೆಗೆ ರಸರಕ್ತ ಮಾಂಸದ ಅಂತ ಹೇಳ್ತೀವಲ್ಲ, ಆ ಸಪ್ತಧಾತುಗಳು ಪೋಷಣ ಆಗ್ಬೇಕಂದ್ರೆ ಬಿಸಿನೀರಿಂದ ಹೆಚ್ಚು ಆಗೋದಿಲ್ಲ. ಬಿಸಿನೀರು ಅದನ್ನ ಏನ್ ಮಾಡುತ್ತೆ ಅಂದ್ರೆ ಆ ಧಾತುಗಳ ಪೋಷಣೆಗೆ ಪೂರಕವಾಗಿ ವರ್ಕ್ ಕೆಲಸ ಮಾಡೋದಿಲ್ಲ. ಹಾಗಾಗಿ ಬಿಸಿನೀರಿನ ಅವಶ್ಯಕತೆ ಯಾವಾಗಿರುತ್ತೆ ಅಂದ್ರೆ, ಈ ಹೊಟ್ಟೆಯಲ್ಲಿ ಒಂದ್ಸಲ ಸೌಂಡ್ ಬರ್ತಿರ್ತದೆ, ಗಡ್ರ ಗಡ್ರ ಗುಡ್ ಗುಡ್ ಅಂತ ಸೌಂಡ್ ಬರ್ತಿರ್ತದೆ, ಆ ಶಬ್ದ ಬಂದಾಗ ಆ ಹೊಟ್ಟೆಯಲ್ಲಿನ ಶಬ್ದ ನಿವಾರಣೆ ಮಾಡೋದಕ್ಕೆ ಬಿಸಿನೀರನ್ನ ಆ ಸಂದರ್ಭಕ್ಕೆ ಕುಡಿಬೇಕು ಹೊರತಾಗಿ ದಿನನಿತ್ಯವೂ ಬಿಸಿನೀರನ್ನು ಅಭ್ಯಾಸ ಮಾಡ್ಕೊಳ್ಳೋದು ಸಮಂಜಸ ಅಲ್ಲ. ಒಂದು ಎರಡನೇದು ಕೆಲವರು ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಹೇಳ್ತಾರೆ ಏನಂತೇಳಿ, ನನ್ನ ಬಿಸಿನೀರು ಕುಡಿದ್ರೆ ಮಾತ್ರ ನನ್ನ ಬೆಳಗ್ಗೆ ಶೌಚಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಆಗಲ್ಲ ಅಂತ ಹೇಳ್ತಾರೆ. ಸಮಸ್ಯೆ ಏನಂತ ಹೇಳಿದ್ರೆ, ಮನುಷ್ಯನಿಗೆ ಅದು ಅಭ್ಯಾಸ ಬಲ ಅಷ್ಟೇನೆ. ಮಾನಸಿಕವಾಗಿ ಎಷ್ಟೋ ಜನ ಹೇಳ್ತಾರೆ ಸಿಗರೇಟ್ ಸೇದ್ರೆ ನನಗೆ ಮಲವಿಸರ್ಜನೆ ಆಗುತ್ತೆ, ತಣ್ಣೀರು ಕುಡಿದ್ರಾಗುತ್ತೆ, ತಂಬಾಕು ಹಾಕೊಂಡ್ರಾಗುತ್ತೆ, ಕೆಲವರಿಗೆ ಗದ್ದೆ ಹೊಲಕ್ಕೆ ಹೋದ್ರೆ ಆಗುತ್ತೆ, ಹಿಂಗೆಲ್ಲ ಇಟ್ಕೊಂಡಿರ್ತದೆ. ಅದೇನಂದ್ರೆ ಮನಸ್ಸಿಗೆ ಕೊಟ್ಟಿರ್ತಕ್ಕಂಥ ಸಂವೇದನೆಗಳು, ನಾನು ಹಿಂಗ್ ಮಾಡಿದ್ರೆ ಬರುತ್ತೆ ಅಂತ ಪೂರ್ವ ನಿರ್ಧರಿತ ಮನಸ್ಸನ್ನು ಸಿದ್ಧಗೊಳಿಸಿರೋದ್ರಿಂದ ಮನಸ್ಸು ಏನ್ ಮಾಡುತ್ತಂದ್ರೆ, ತಣ್ಣೀರು ಬೀಳೋ ತನಕ ಹೋಗಲ್ಲ ಅಂತ ಮನಸ್ಸು ಹೇಳುತ್ತದೆ. ಕಣ್ಣಿಗೆ ಕಾಣಲ್ಲ ಮನಸ್ಸು, ಆದ್ರೆ ಅದರ ಪ್ರಭಾವ ಎಷ್ಟಿದೆ ಅಂತ ಹೇಳಿದ್ರೆ, ಪ್ರತಿಯೊಂದರೂ ಅದು ಪರಿಣಾಮ ಬೀರುತ್ತೆ. ನಿದ್ದೆ ಮೇಲಾಗಬಹುದು, ಮಲವಿಸರ್ಜನೆ ಆಗ್ಬಹುದು, ಆಹಾರದ ಮೇಲಾಗಬಹುದು, ಎಲ್ಲದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ನೀರನ್ನ ಬಿಸಿನೀರು ತಣ್ಣೀರನ್ನ ಈ ದೃಷ್ಟಿಯಲ್ಲಿ ಬಳಸಬೇಕೇ ಹೊರತಾಗಿ ಯಾರೋ ಹೇಳಿದ್ರೆ ಅಂತ ಹೇಳಿ ಆ ನೀರಿನ ಪ್ರಮಾಣವನ್ನಾಗಲಿ ಅಥವಾ ಅದರ ಗುಣವನ್ನಾಗಲಿ ನಾವು ಆಸ್ವಾದನೆ ಮಾಡೋದಕ್ಕೆ ಅವಕಾಶ ಕೊಡಬಾರದು. ಈ ಕಾಯಿಸಿ ಆರಿಸಿದ ನೀರನ್ನ ಕೆಲವರು ಕುಡಿಯುವಂತಹ, ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಾಯಿಸಿ ಆರಿಸಿದ ಕುಡಿಯೋದ್ರಿಂದ ಲಾಭ ಅಂತ ಹೇಳಿದ್ರೆ, ಯಾವ ಕ್ರಿಮಿ ಕೀಟಾಣುಗಳಿದ್ರೆ ಅದು ಶುದ್ಧೀಕರಿಸೋದಕ್ಕೆ ಒಂದು ದಾರಿ ಅಂತ ಹೇಳಿ ಆ ಉದ್ದೇಶದಿಂದ ಕಾಯಿಸಿ ಆರಿಸಿ ನೀರನ್ನು ಕುಡಿಬಹುದು, ಏನು ತಪ್ಪಿಲ್ಲ. ಡಾಕ್ಟ್ರೆ, ತಾವು ಪಚನಕ್ರಿಯೆ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ ನಮ್ಮ ಜಠರ ಯಾವ ರೀತಿ ಆಹಾರವನ್ನ ಜೀರ್ಣ ಮಾಡುತ್ತೆ ಅಂತೇಳಿ, ಈಗ ನಮ್ಮ ರಾಜ್ಯದಲ್ಲಿ ನಾವು ಗಮನಿಸಿದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಆಹಾರ ಪದ್ಧತಿ ಇದೆ. ಉತ್ತರ ಕರ್ನಾಟಕದಲ್ಲಿ ಜೋಳವನ್ನು ತಿಂತಾರೆ, ಇನ್ನು ಈ ಕಡೆ ಚಿತ್ರದುರ್ಗ ಈ ಭಾಗಕ್ಕೆ ಬಂದ್ರೆ ಸ್ವಲ್ಪ ಮುದ್ದೆ ಅಭ್ಯಾಸ ಇದೆ, ಇನ್ನು ಈ ಮಲೆನಾಡಿನ ಭಾಗದಲ್ಲಿ ಅಕ್ಕಿ ಅನ್ನವನ್ನು ಊಟ ಮಾಡ್ತಾರೆ. ಈಗ ಈ ಜಠರ ಆಯಾ ಆಹಾರ ಪದ್ಧತಿಗೆ ಹೊಂದ್ಕೊಂಡು ಬಿಟ್ಟಿರುತ್ತೋ ಹೇಗೆ? ಈ ಕೆಲವರು ಈಗ ಅನ್ನ ಊಟ ಮಾಡೋರು ಜೋಳ ತಿಂದ್ರೆ ಅವ್ರಿಗೆ ಸ್ವಲ್ಪ ಅಜೀರ್ಣ ತರ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ಅಷ್ಟಾಂಗದಲ್ಲಿ ಮಾತಾಡ್ತಾರೆ, ಜಾಂಗಲಂ ವಾತ ಭೂಯಿಷ್ಠಂ ಅನೂಪಂ ತು ಕಫೋಲ್ಬಣಂ ಸಾಧಾರಣಂ ಸಮಮಲಂ ತ್ರಿಧಾ ಭೂದೇಶಂ ಆದಿಶೇತ್ ಅಂತೇಳಿ. ಅಂದ್ರೆ ಏನಂದ್ರೆ, ಜಾಂಗಲ ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ಗಾಳಿ ಸಣ್ಣ ಸಣ್ಣ ಮರಗಳೆಲ್ಲ ಇರ್ತದೆ, ಅಲ್ಲಿ ವಾತ ಜಾಸ್ತಿ ಇರ್ತದೆ. ಅನೂಪ ಅಂತ ಹೇಳಿದ್ರೆ ನೀರು ಜಾಸ್ತಿ ಇರ್ತದೆ, ಕಡಿಮೆಗಳಿರ್ತದೆ, ಕಫ ಅಂತ ಹೇಳ್ತೀವಿ ಅದಕ್ಕೆ. ಸಾಧಾರಣ ಅಂದ್ರೆ ಎರಡು ಲಕ್ಷಣ ಹೊಂದಿರ್ತದೆ. ಹೀಗೆ ಭೌಗೋಳಿಕವಾಗಿ ಪ್ರದೇಶ ಮೂರು ಭಾಗವಾಗಿ ಆಯುರ್ವೇದದಲ್ಲಿ ಶತಶತಮಾನಗಳಿಂದನೇ ವಿಂಗಡಣೆ ಮಾಡಿಬಿಟ್ಟಿದ್ದಾರೆ. ಆ ವಿಂಗಡಣೆಗೆ ಅನುಗುಣವಾಗಿ ಅಲ್ಲಿಯ ಭೌಗೋಳಿಕ ಪರಿಸ್ಥಿತಿ ಇರ್ತದೆ, ಹವಾಮಾನ ಇರ್ತದೆ, ವಾತಾವರಣ ಇರ್ತದೆ, ಅದಕ್ಕೆ ಪೂರಕವಾಗಿನ ಅಲ್ಲಿ ಮನುಷ್ಯ ಜೀವನ ಮಾಡೋಕ್ಕಾಗ್ತದೆ. ಹಿಮಾಚಲ ಪ್ರದೇಶದಲ್ಲಿ ಸ್ವೆಟರ್ ಹಾಕತ್ತೀನಿ, ಟೋಪಿ ಹಾಕತ್ತೀನಿ ಅಂತ ಹೇಳಿ ನಾವು ಬೀದರ್ನ ಹಾಕೊಂಡು ಏನಾಗುತ್ತೆ? ರಾಜಸ್ಥಾನದಲ್ಲಿ ಮಾರ್ಬಲ್ ಇಂದ ಮನೆ ಕಟ್ತಾರೆ, ಯಾಕೆ ಕಟ್ತಾರೆ ಅವರು? ಅಲ್ಲಿ ಬಿಸಿಲು ಎಷ್ಟಿದೆ, ಆ ಮಾರ್ಬಲ್ ತಂದು ನಮ್ಮ ಶಿವಮೊಗ್ಗದಲ್ಲಿ ಮಕ್ಕಂಡ ಏನಾಗುತ್ತೆ ನಮ್ಮ ಪರಿಸ್ಥಿತಿ? ಸೊ ಹಾಗಾಗಿ ಆ ಪ್ರದೇಶಕ್ಕೆ ಅನುಗುಣವಾಗಿ, ಭೌಗೋಳಿಕ ಗುಣಗಳಿಗೆ ಅನುಗುಣವಾಗಿ ಅಲ್ಲಿ ಏನಾಗುತ್ತೆ, ಆಹಾರ ಪದ್ಧತಿ ಆಗ್ಬೋದು, ವಿಹಾರ ಪದ್ಧತಿ ಆಗ್ಬೋದು, ಅಲ್ಲಿ ಹಾಗೆ ಇರ್ತದೆ. ಅದನ್ನ ನಾವು ಇಲ್ಲೇನ ಈ ಮಂಗಳೂರು ಕಡೆಯವರಿಗೆ ಮೀನ್ ಜಾಸ್ತಿ ತಿಂತಾರೆ, ಮೀನ್ ಜಾಸ್ತಿ ತಿಂದ್ರೆ ಏನಾಗುತ್ತೆ ಅವ್ರಿಗೆ, ಯಾವುದೇ ರೀತಿ ಕ್ಲೇದ ಉಂಟಾಗೋದಿಲ್ಲ, ಅಂದ್ರೆ ಶರೀರದಲ್ಲಿ ಅದರಿಂದ ಯಾವುದೇ ದುಷ್ಪರಿಣಾಮಗಳು ಹೆಚ್ಚಾಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ, ತುಲನಾತ್ಮಕವಾಗಿ ಮಂಗಳೂರು ಪ್ರದೇಶಗಳಲ್ಲಿ ಬೀಚ್ ಸೈಡ್ ಅಂತ ಹೇಳ್ತೀವಿ, ಸಮುದ್ರ ತಟದಲ್ಲಿ ಏನಾಗುತ್ತೆ ಅಂದ್ರೆ ಬಿಸಿಲು ಜಾಸ್ತಿ ಇರ್ತದೆ, ತಿಂದಿದ್ದೆಷ್ಟೇ ತಿಂದ್ರು ಅದೇನಾಗುತ್ತೆ, ಬೆವರಿನ ಮುಖಾಂತರ ಹೊರಗೆ ಹೋಗುತ್ತೆ. ನಮ್ಮ ಶಿವಮೊಗ್ಗದಲ್ಲಾಗಲಿ ಅಥವಾ ಮಲೆನಾಡಿನ ಪ್ರದೇಶಗಳಲ್ಲಿ ಏನಾಗುತ್ತೆ, ಅಷ್ಟೊಂದು ಬೆವರು ಬರೋದಿಲ್ಲ. ಹಾಗಾಗಿ ನಾವು ಮೀನ್ ಬೇಡ ಅಂತ ಹೇಳ್ತೀವಿ. ಅಕ್ಕಿ ತುಲನಾತ್ಮಕವಾಗಿ ಅಕ್ಕಿಯಲ್ಲಿ ಹೆಚ್ಚು ಕ್ಯಾಲರಿ ಇದೆ ಅಂತ ಹೇಳ್ತೀವಿ, ಆದ್ರೆ ಅಕ್ಕಿ ತಿಂದು ಅವ್ರು ಯಾಕೆ ಅವರಿಗೆ ಬೊಜ್ಜು ಬರಲ್ಲ ಅಥವಾ ಅದು ಅವ್ರಿಗೆ ಸಾತ್ಮೆ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿಯ ಭೌಗೋಳಿಕ ವಾತಾವರಣದಿಂದ ಹಂಗಾಗುತ್ತೆ. ಬಳ್ಳಾರಿ ಬಿಸಿಲು ಗೊತ್ತಿದೆ ನಿಮಗೆ, ಮಂಗಳೂರು ಬಿಸಿಲು ಗೊತ್ತಿದೆ, ಆದರೆ ಬಳ್ಳಾರಿ ಬಿಸಿಲಿನ ಅನುಭವನೇ ಬೇರೆ ಇರುತ್ತೆ, ಮಂಗಳೂರು ಬಿಸಿಲಿನ ಅನುಭವ ಬೇರೆ ಇರುತ್ತೆ. ಆಹಾರ ಕೂಡ ಬಳ್ಳಾರಿ ಕಡೆ ಹೋದ್ರೆ ಏನ್ ಮಾಡ್ತಾರೆ, ಹಸಿಮೆಣಸಿಕಾಯಿ ಆರಾಮ್ ತಿಂತಾರೆ, ಮಂಗಳೂರು ಕಡೆ ಒಂದು ಹಸಿಮೆಣಸಿಕಾಯಿ ಕೊಟ್ಟರೆ ಮತ್ತೆ ಅಡ್ಮಿಟ್ ಆಗಬೇಕು ಹಾಸ್ಪಿಟಲ್ಗೆ, ಆ ರೀತಿ ಪರಿಸ್ಥಿತಿ ಇದೆ. ಇದು ಏನಂದ್ರೆ ಭೌಗೋಳಿಕವಾಗಿ ಮನುಷ್ಯನು ವಿಂಗಡಣೆ ಆಗಿದ್ದಾನೆ ಮತ್ತೆ ಅಲ್ಲಿ ಪ್ರದೇಶಕವಾಗಿ ವಿಂಗಡಣೆ ಆಗಿದೆ, ಹಾಗಾಗಿ ಅಲ್ಲಿ ಆಹಾರ ಪದ್ಧತಿಗಳು ಅಲ್ಲೇ ಇರುತ್ತದೆ. ಇತ್ತೀಚಿನ ದಿನಗಳು ಏನಾಗುತ್ತೆ, ಸಾರಿಗೆ ಸಂಪರ್ಕ ಅನುಕೂಲವಾಗಿರೋದ್ರಿಂದ ಹವಾಗುಣ. ಹಾಗೇನೆ ಮನುಷ್ಯನು ಕೂಡ ಅಲ್ಲಿ ಹವಾಗುಣಕ್ಕೆ ಅನುಗುಣವಾಗಿ ಜೀವಿಸಬೇಕಾಗ್ತದೆ. ಅವನ ದೇಹಕ್ಕೆ ಪೂರಕವಾಗಿ ಅವನಿಗೆ ಆಹಾರಗಳು ಕೆಲಸ ಮಾಡೋದ್ರಿಂದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿರ್ತಾರೆ. ಅದನ್ನ ನಾವು ಒತ್ತಾಯ ಪೂರ್ವಕ ಬದಲಿ ಮಾಡೋದು ತಪ್ಪಾಗುತ್ತೆ. ಸರಿ, ಈಗ ಇಷ್ಟೆಲ್ಲ ಒಂದು ಪೀಠಿಕೆಯೊಂದಿಗೆ ಡಾಕ್ಟ್ರೆ, ಈಗ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು? ಈಗ ಕೆಲವರು ಬೆಳಗ್ಗೆ ತಿಂಡಿ ತಿನ್ನೋ ಅಭ್ಯಾಸ ಇಲ್ಲ, ಮಧ್ಯಾಹ್ನ ಊಟ ಮಾಡ್ಬಿಡ್ತಾರೆ. ಹೌದು. ಇನ್ ಕೆಲವರು ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ರಾತ್ರಿ ಊಟ ಮಾಡೋದಿಲ್ಲ. ಹೌದು. ಇನ್ ಕೆಲವರು ಸೂರ್ಯಾಸ್ತಮಾನಕ್ಕೆ ಮುಂಚೆನೆ ಕೆಲವರು ರಾತ್ರಿ ಊಟ ಮಾಡ್ತಾರೆ. ಈ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯ ವೈವಿಧ್ಯಮಯವಾದಂತಹ ಊಟದ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿರ್ತಾರೆ. ಈಗ ನೋಡ್ರಿ, ಒಂದು ಗಾದೆ ಇದೆ ಕನ್ನಡದಲ್ಲಿ, ಏನು, ಒಂದೊತ್ತು ಉಂಡ ಯೋಗಿ, ಎರಡು ಹತ್ತು ಉಂಡ ಹೋಗಿ, ಮೂವತ್ತು ಉಂಡ ಹೋಗಿ, ನಾಲ್ಕು ಹತ್ತು ಉಂಡ ಹೊತ್ಕೊಂಡು ಹೋಗಿ ಅಂತೇಳಿ. ಯಾಕೆ ಹೇಗಿದೆ ಅಂತ ಹೇಳಿದ್ರೆ, ಆ ಶರೀರಕ್ಕೆ ಶಕ್ತಿ ಬೇಕು. ಈಗ ನಾವು ಈ ಕೂಲಿ ಕೆಲಸ ಅಮಲ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಒಂದೇ ಹೊತ್ತು ಉಣ್ಣ ಅಥವಾ ಎರಡು ರೊಟ್ಟಿ ತಿನ್ನು ಅಂತ ಹೇಳಕ್ಕಾಗೋದಿಲ್ಲ. ಆ ಮನುಷ್ಯನ ಪ್ರಕೃತಿ ಮತ್ತು ಅವನ ಕಾರ್ಯ ನಿರ್ವಹಣೆ ಏನಿರ್ತದೆ ಅದರ ಮೇಲೆ ಆಧರಿಸಿ ನಾವು ಆಹಾರದ ಅಭ್ಯಾಸಗಳನ್ನ ನಿರ್ಧಾರ ಮಾಡೋಕ್ಕಾಗ್ತದೆ. ಸಾಮಾನ್ಯವಾಗಿ ಒಂದು ಸರಳವಾಗಿ ಹೇಳೋದಾದ್ರೆ, ಯಾವ ಮನುಷ್ಯನಿಗೆ ಏನ್ ಶಕ್ತಿ ಇದೆ ಅಥವಾ ಏನ್ ಕೆಲಸ ಮಾಡ್ತಾನೆ, ಜೀರ್ಣಿಸ್ಕೊಳಕ್ ಏನಾಗುತ್ತೆ, ಅಷ್ಟು ಆಹಾರ ತಿಂದ್ರೆ ಸಾಕಾಗುತ್ತೆ. ಬೆಳಿಗ್ಗೆನೆ ಊಟ ಮಾಡು, ಮಧ್ಯಾಹ್ನ ಊಟ ಮಾಡು ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ಅಭ್ಯಾಸ ಬಲ. ಅದು ನಾನು ಎಷ್ಟನ್ನು ತಿಂತೀನಿ, ಏನ್ ತಿಂತೀನಿ ಅನ್ನೋದನ್ನ ಈ ಸಣ್ಣ ಮಕ್ಕಳಿಗೆ ಏನ್ ಮಾಡ್ತೀವಿ, ನಾವು ತಂದೆ ತಾಯಿ ಬಹಳ ಒತ್ತಾಯಪೂರ್ವಕ ಊಟ ಮಾಡಿಸ್ತಾರೆ. ಸ್ವಾಭಾವಿಕ ಮಕ್ಕಳಿಗೆ ಹಸಿವಾಗ್ತದೆ, ಅವ್ರು ಎಷ್ಟು ಬೇಕಷ್ಟು ಕೊಟ್ಟರೆ ಮುಂದೆ ಒಬೆಸಿಟಿ ಅಂತ ಹೇಳ್ತೀವಿ, ಅತಿಸ್ಥೌಲ್ಯ ಅಂತ ಹೇಳಿ ಅದು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಆ ಮಕ್ಕಳು ಕೇಳಿಸ್ಕೊಟ್ಟು ಏನಾಗೋದಿಲ್ಲ. ನಾವೇನ್ ಮಾಡ್ತೀವಿ, ಮಕ್ಳು ಚೆನ್ನಾಗಿ ಬೆಳಿಲಿ, ದಪ್ಪಾಗಲಿ, ಚಂದ ಕಾಣಲಿ ಅಂತ ಹೇಳಿ ಒತ್ತಾಯ ಪೂರ್ವಕ ತಿನ್ನಿಸ್ತೀವಿ. ಅದು ಬರ್ತಾ ಬರ್ತಾ ಅಭ್ಯಾಸ ಆಗಿಬಿಡುತ್ತೆ ಮಕ್ಕಳಿಗೆ. ಅಭ್ಯಾಸದಾಗ ಏನ್ ಮಾಡ್ತಾವೆ, ಇಷ್ಟ ಇಲ್ಲ ಅಂತ ತಿನ್ನಕ್ಕೆ ಇಷ್ಟಪಡ್ತಾವೆ. ಸೊ ಅವಾಗ ಏನಾಗುತ್ತೆ, ಅತಿಸ್ಥೌಲ್ಯ ನಾವಾಗ್ಲೇ ಅವರಿಗೆ ಬೆಳೆಸಿದಂಗಾಗುತ್ತೆ. ಸೊ ಆ ಉದ್ದೇಶಕ್ಕೆ ಪ್ರತಿಯೊಬ್ಬ ಮನುಷ್ಯನು ಸಾಮಾನ್ಯವಾಗಿ ಏನಾಗುತ್ತೆ, ಬೆಳಿಗ್ಗೆ ಎದ್ದಷ್ಟು ಬ್ರೇಕ್ ಫಾಸ್ಟ್ ಅಂತ ಕೇಳಿದ್ದೀವಿ. ಬ್ರೇಕ್ ಫಾಸ್ಟ್ ಅಂದ್ರೆ ರಾತ್ರಿಯಲ್ಲಿ ಉಪವಾಸ ಇರ್ತೇವೆ, ಅದನ್ನು ಮುರಿಯೋದು ಅಂತೇಳಿ. ಅಂದ್ರೆ ಬೆಳಿಗ್ಗೆ ಎದ್ದಾಗ ಏನಾಗುತ್ತೆ, ಸಾಮಾನ್ಯವಾಗಿ ನಮ್ಮ ಹೊಟ್ಟೆ ಹಿಡಿದಷ್ಟನ್ನ ವಿಶೇಷವಾಗಿ ಎಣ್ಣೆ ಕರೆದಿದ್ದು ಅಂತ ಪದಾರ್ಥಗಳನ್ನು ಬಿಟ್ಟು ತಿನ್ನೋದು ಸಮಂಜಸ ಇರ್ತದೆ. ಬೆಳಿಗ್ಗೆನೆ ತಿನ್ಬಿಟ್ರೆ ಏನಾಗುತ್ತೆ, ಇಡೀ ದಿವಸ ಹೊಟ್ಟೆಯಲ್ಲಿ ಒಂಥರ ಅದು ಭಾರ ಆಗುತ್ತೆ, ಅಜೀರ್ಣ ಆಗುತ್ತೆ, ಸರಿಯಾಗಿ ಪಚನಕ್ರಿಯೆ ಸರಿಯಾಗೋದಿಲ್ಲ. ಹಾಗಾಗಿ ಕರಿದ ಎಣ್ಣೆ ಅಂತ ಬಿಡಬೇಕಾಗುತ್ತೆ. ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಈ ಗಂಜಿ ಅಂತ ಹೇಳ್ತೀವಿ, ರಾಗಿ ಗಂಜಿನ, ರವೆ ಗಂಜಿನ, ಅಕ್ಕಿ ಗಂಜಿ ಅಂತ ಮಾಡ್ಕೊಂಡ್ರೆ ಸುಲಭವಾಗಿ ಜೀರ್ಣ ಆಗುತ್ತೆ. ಅದೇನಾಗುತ್ತೆ, ನಮ್ಗೆ ಟೈಮ್ ಕೊಡುತ್ತೆ. ಬೆಳಗ್ಗೆ ತಕ್ಷಣ ಟೀ ಕಾಫಿ ಕುಡಿಯಬದ್ಲು ಇಂಥ ಅಭ್ಯಾಸಗಳನ್ನ ಇಟ್ಕೊಂಡ್ರೆ ಅದು ನಮಗೆ ಶರೀರಕ್ಕೆ ಪೋಷಣೆ ಕೊಡೋದ್ರ ಜೊತೆಗೆ ನಮಗೆ ಚೈತನ್ಯವನ್ನು ಕೊಡುತ್ತೆ. ಆಮೇಲೆ ಏನಾಗುತ್ತೆ, ಸಾಮಾನ್ಯ ನಾವು ಹೇಳಿ 9 ಗಂಟೆ ತನಕ ಯಾರೋ ತಿಂಡಿ ತಿನ್ನಕ್ಕಾಗೋದಿಲ್ಲ. ಎಲ್ಲೋ ದೂರ ಹೋಗ್ಬಿಟ್ರೆ, ಪ್ರವಾಸಕ್ಕೆ ಅಥವಾ ದೂರ ಪ್ರಯಾಣ ಮಾಡಿ ಕರ್ತವ್ಯ ಹೋಗಂತ ಬಿಟ್ರೆ ಅಷ್ಟೊ ತನಕ ನಾವು 6-7 ಗಂಟೆಗೆ ಎದ್ದಿರ್ತೇವೆ. 9 ಗಂಟೆ ತನಕ ಹೊಟ್ಟೆ ಖಾಲಿ ಬಿಡೋ ಸಮಂಜಸ ಅಲ್ಲ. ಆ ಟೈಮಲ್ಲಿ ಸ್ವಲ್ಪ ಅಂತದ್ದು ದ್ರವ ಆಹಾರವನ್ನು ಸೇವನೆ ಮಾಡೋದು ಒಳ್ಳೇದಾಗುತ್ತೆ. ಬಿಟ್ಟರೆ ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಂಜೆ ಊಟ ನಿಮ್ಮ ಅಭ್ಯಾಸಕ್ಕನುಗುಣವಾಗಿ ಕೆಲಸ ಮಾಡುತ್ತೆ ಹೊರತಾಗಿ ಅದು ಒಂದ್ಸರಿ ಅಡ್ಜಸ್ಟ್ ಆಯ್ತಂದ್ರೆ ಶರೀರ ಅದು ತಕ್ಕಂಗೆ ತರ ಕೇಳುತ್ತದೆ. ಅದನ್ನ ಕೇಳದಂಗೆ ಕೇಳದಕ್ಕೆ ಕೊಟ್ಟರೆ ಸಾಕು ನಾವು ಅಷ್ಟೇ. ಮತ್ತೆ ಈ ನಮ್ಮ ಆಹಾರ ಸೇವನೆಯಲ್ಲಿ ಯಾವ ಆಹಾರದಲ್ಲಿ ಹೆಚ್ಚು ನಾರಿನ ಅಂಶ ಇರುತ್ತೆ, ಅಂತ ಆಹಾರ ಸೇವನೆ ಮಾಡೋದ್ರಿಂದ ಕೆಲವೊಂದು ಕಾಯಿಲೆಗಳನ್ನು ದೂರ ಇಡಬಹುದು ಅನ್ನುವಂತ ಒಂದು ಅಂಶವನ್ನ ತಜ್ಞರು ಹೇಳ್ತಾರೆ. ಈಗೇನಂದ್ರೆ ಮನುಷ್ಯನ ಶರೀರದ ಒಳಗೆ ಕರಳು ಅಂತಿದೆ. ಈ ಕರಳೊಳಗಡೆಗೆ ಸೇವಿಸಿರತಕ್ಕಂತ ಆಹಾರ ಹೊರಗೆ ಹೋಗ್ಬೇಕು. ಎಷ್ಟೋ ಸರಿ ಏನಾಗುತ್ತೆ, ನಾವು ಬರೀ ವಿಶೇಷವಾಗಿ ಏನಾಗುತ್ತೆ, ಮೈದಾ ಹಿಟ್ಟಿನ ಪದಾರ್ಥ ತಿಂತೀವಿ. ಮೈದಾ ಹಿಟ್ಟು, ಈ ಗೋಬಿ ಮಂಚೂರಿ, ಪಾನಿಪುರಿ ಅಂತೆಲ್ಲ ತಿನ್ನ ಅಭ್ಯಾಸ ಬಹಳ ಜನ ಕಲಿಸ್ಬಿಟ್ಟಿರ್ತೀವಿ ನಾವು. ಅದೇನ್ ಮಾಡುತ್ತೆ, ಒಳಗಡೆ ಕರಳಿಂದ ಹೊರಗಡೆ ಬರೋಕೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಅದು ಒಳಗಡೆ ಕೂತ್ಕೊಂಡ್ರೆ, ನಾವೆಲ್ಲ ನೋಡಿದ್ದೀವಿ ಮನೆಯಲ್ಲಿ ಒಂದು ಅಡುಗೆ ಮನೆಯಲ್ಲಿ ಏನ್ ಮಾಡ್ತೀವಿ, ಆ ಮುಸುರಿ ಪದಾರ್ಥವನ್ನ ಬೆಳಿಗ್ಗೆ ಸಂಜೆ ಕಡ್ಡಾಯವಾಗಿ ಚೆಲ್ತೀವಿ ಹೊರಗೆ. ಚೆಲ್ಲಿಲ್ಲ ಅಂದ್ರೆ ಏನಾಗುತ್ತೆ, ವಾಸನೆ ಬರುತ್ತೆ, ಹುಳ ಬರುತ್ತವೆ, ಅದೆಲ್ಲ ಸಮಸ್ಯೆ ಇರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ವಾಸನೆ ಬರಬಾರದಂತೆ ಹೊರಗೆ ಚೆಲ್ತೀವಿ. ಅದೇ ರೀತಿ ಇಲ್ಲಿ ಏನಾಗುತ್ತಂದ್ರೆ, ಹೊಟ್ಟೆ ಒಳಗಡೆಗೆ ನಮ್ಮ ತಿಂದಿರ್ತಕ್ಕಂಥ ಆಹಾರ ಸರಿಯಾಗಿ ಹೊರಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೊಳೆ ಶುರು ಮಾಡುತ್ತದೆ ಆಹಾರ. ಅದು ಕೊಳೆತ ಕೊಳೆತ ಏನಾಗುತ್ತೆ, ಕರಳಲ್ಲಿ ಆಕ್ರಮಣ ಮಾಡ್ಕೊಳ್ಳೋದಲ್ದೇನೆ ಅಲ್ಲಿ ವಾತವನ್ನು ವೃದ್ಧಿ ಮಾಡುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ, ಶರೀರದಲ್ಲಿ ಅಂಗಾಂಗಗಳಿಗೆ ಬೇರೆ ಈ ಸಂಧಿವಾತ ಅಂತ ಹೇಳ್ತೀವಿ, ಆಮವಾತ ಅಂತ ಹೇಳ್ತೀವಿ, ಬೆನ್ನು ಅಂತ ಹೇಳ್ತೀವಿ, ಇವಕ್ಕೆಲ್ಲ ಕಾರಣ ಆಗುತ್ತೆ. ನಿಮ್ ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಸಾಕಷ್ಟು ಅವರೆಕಾಳನ್ನ ತಿನ್ಬಿಡ್ರಿ. ಒಂದ್ 2-3 ದಿವಸ ಅವರೆಕಾಳು ಸರಿಯಾಗಿ ತಿನ್ಬಿಟ್ರೆ ನೀವು 4 ದಿವಸ ಖಂಡಿತ ಬೆನ್ನು ಇಲ್ಲಿ ಮೊಣಕಾಲು ಬಂದೇ ಬರುತ್ತೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಅವರೆಕಾಳು ಸೀಸನ್ ಅಂದ್ರೆ ತಿಂಗಳಗಟ್ಟಲೆ ತಿನ್ಬಿಡೋದು. ಅದರಲ್ಲಿ ವಿಶೇಷವಾಗಿ ಅವರೆಕಾಳಿಂದ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಕಾಳಿನ ಬೇಳೆಕಾಳುಗಳ ಸೈಜ್ ದೊಡ್ಡದಾದಷ್ಟು, ಗಾತ್ರ ದೊಡ್ಡದಾದಷ್ಟು ತೊಂದರೆ ಜಾಸ್ತಿ ಕೊಡ ಶರೀರಕ್ಕೆ. ಇದುವರೆಗೂ ಉತ್ತಮ ದೇಹದ ಆರೋಗ್ಯ ಈ ಕುರಿತು ಶಿವಮೊಗ್ಗ ಸಮೀಪ ನಿದಿಗೆಯ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾ ಸಿಎ ಹಿರೇಮಠ್ ಅವರೊಡನೆ ಸಂದರ್ಶನ ಕೇಳಿದಿರಿ. ರೈತ ಬಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಸಮಯ 6 ಗಂಟೆಯಾಗಲಿದೆ. ಇನ್ನು ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂಧನ ಹಾಗೂ ಸಂಪನ್ಮೂಲ ಸಂಘಟನೆಯ ಜಾಗತಿಕ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯಲ್ಲಿ ಭಾಗವಹಿಸಿ ಮಾಡಲಿರುವ ಉದ್ಘಾಟನಾ ಭಾಷಣ ಕೇಳಿವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಶಕ್ತಿ ಮತ್ತು ಸಂಪನ್ಮೂಲಗಳ ಸಂಸ್ಥೆಯ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದೀಗ ಮಾತನಾಡಲಿದ್ದಾರೆ. ಕಾರ್ಯಕ್ರಮದ ನೇರ ಪ್ರಸಾರ ಇದೀಗ ದೆಹಲಿ ಕೇಂದ್ರದಿಂದ. The Energy and Resources Institute की World Sustainable Development Summit को संबोधित कर रहे हैं. हम सीधे आपको वहीं लिए चलते हैं. Restoring degraded land has been one of our main focus areas. Since 2015, we have restored more than 11.5 million hectares. We are on track to achieve the national commitment of land degradation neutrality under the Bonn challenge. We firmly believe in fulfilling all our commitments made under UNFCCC. We have also raised our ambitions during COP26 at Glasgow. Friends, I firmly believe and I'm sure you would agree that environmental sustainability can only be achieved through climate justice. Energy requirements of the people of India are expected to nearly double in the next 20 years. Denying this energy would be denying life itself to millions. Successful climate action also need adequate financing. For this, developed countries need to fulfill their commitments on finance and technology transfer. Friend, sustainability requires coordinated action for the global commons. Our efforts have recognized this interdependence. Through the International Solar Alliance, our aim is one sun, one world, one grid. We must work towards